ರಾಜಕೀಯ ಬದ್ಧತೆ ಕೂಡ ಬೇಕು ಅಂತ ಹೇಳುವ ದೃಷ್ಟಿಯಿಂದ. ಯಾಕೆಂದ್ರೆ ಅಲ್ಲಿ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಮಲೇರಿಯಾ ಪ್ರಕರಣಗಳು ವರದಿ ಆಗ್ತಾ ಇರುವಂತಹ ದೇಶ ಅದು. ಸೊ ಅದಕ್ಕೆ ಆವಾಗದಿಂದ ಅವರು ಪ್ರಾರಂಭ ಮಾಡಿದ್ರು. 2001 ಅವರು ಏಪ್ರಿಲ್ 25 ಅವರು ಪ್ರಾರಂಭ ಮಾಡಿದ್ರು. ಆಮೇಲೆ 2007 ವಿಶ್ವ ಆರೋಗ್ಯ ಸಂಸ್ಥೆಯ 60th ಅಧಿವೇಶನದಲ್ಲಿ ಆಫ್ರಿಕಾದಲ್ಲಿ ಏನ್ ಮಾಡ್ತಿದ್ದಾರೆ ಅದನ್ನು ವಿಶ್ವಾದ್ಯಂತ ಮಾಡಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆಯು ಇದನ್ನು ಪ್ರತಿ ವರ್ಷ 25 ವಿಶ್ವ ಮಲೇರಿಯಾ ದಿನವನ್ನಾಗಿ ಆಚರಣೆ ಮಾಡುವ ಅಂತೇಳಿ ನಿರ್ಧರಿಸಲಾಯಿತು. ಆವತ್ತಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷ ಒಂದೊಂದು ಘೋಷ ವಾಕ್ಯದೊಂದಿಗೆ ನಾವು ಈ ವಿಶ್ವ ಮಲೇರಿಯಾ ದಿನವನ್ನು 25 ಅನ್ನು ನಾವು ನಡೆಸ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಮಲೇರಿಯಾ ಕುರಿತಾಗಿ ಅಂದ್ರೆ ಇವತ್ತು ಏನ್ ನಾವು ಘೋಷವಾಕ್ಯ ನಾವು ಈ ವರ್ಷ ಮಾಡ್ತೇವೆ ಅದರ ಆಧಾರದ ಮೇಲೆ ಆ ವರ್ಷ ಪೂರ್ತಿ ನಾವು ಮಲೇರಿಯಾವನ್ನು ಹತೋಟಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು, ಜನರಲ್ಲಿ ಹೇಗೆ ಅರಿವು ಮೂಡಿಸಬೇಕು ಎಂಬುದರ ಬಗ್ಗೆ ನಾವು ಒಂದು ಆಕ್ಷನ್ ಪ್ಲಾನ್ ಮಾಡಿಕೊಂಡು ಅದರ ಪ್ರಕಾರ ನಾವು ಮಲೇರಿಯಾ ಹತೋಟಿಗೆ ಪ್ರಯತ್ನ ಮಾಡುದು. ಈ ವರ್ಷದ ಘೋಷವಾಕ್ಯ ಏನಂದ್ರೆ ಶೂನ್ಯ ಮಲೇರಿಯಾ ಗುರಿಯನ್ನು ತಲುಪೋಣ, ನವೀನ ವಿಧಾನಗಳನ್ನು ಅಳವಡಿಸಿ ಅನುಷ್ಠಾನಗೊಳಿಸೋಣ. ಇಂಗ್ಲಿಷ್ ಅಲ್ಲಿ ಹೇಳುದಾದ್ರೆ ಟೈಮ್ ಟು ಡೆಲಿವರ್ ಟು ಜೀರೋ ಮಲೇರಿಯಾ, ಇನ್ವೆಸ್ಟ್ ಇನೋವೇಟ್ ಮತ್ತೆ ಇಂಪ್ಲಿಮೆಂಟ್. ಹೊಸ ಹೊಸ ವಿಧಾನಗಳನ್ನು ನಾವು ಪತ್ತೆ ಹಚ್ಚಿ ಆ ವಿಧಾನಗಳನ್ನು ಅಳವಡಿಸಿ ಆ ಮೂಲಕವಾಗಿ ಶೂನ್ಯ ಮಲೇರಿಯಾವನ್ನು ಸಾಧಿಸಬೇಕು ಅಂತ. ನಾವು ಮಲೇರಿಯಾಕ್ಕೆ ವಿವಿಧ ಕ್ಯಾಟಗರಿಗಳನ್ನು ಮಾಡಿದ್ದೇವೆ. ಆ ಕ್ಯಾಟಗರಿಯಲ್ಲಿ ನಮ್ದು 1 ಇದೆ. 1 ಅಂದ್ರೆ ನಾವು ಮಲೇರಿಯಾವನ್ನು ಲೆಕ್ಕ ಹಾಕುವಾಗ ಆನ್ಯುವಲ್ ಪ್ಯಾರಾಸೈಟ್ ಇಂಡೆಕ್ಸ್ ಅಂತ, 1,000 ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಮಲೇರಿಯಾ ಬಂದಿದೆ, 1 ಅಥವಾ ಅದಕ್ಕಿಂತ ಕೆಳಗೆ ಬಂದ್ರೆ API 1 ಅಂತ ಆಗುತ್ತೆ. 0 ಇದ್ರೆ 1,000 ಪಾಪ್ಯುಲೇಷನ್ ಅದು 0 API ಆಗುತ್ತೆ. ನಮ್ಮ ಜಿಲ್ಲೆ ಕಳೆದ 5 0 API ಅಲ್ಲಿದೆ. 0 API ಅಂದ್ರೆ ಆಲ್ರೆಡಿ ನಾವು ಏನು ಗುರಿ ಸಾಧಿಸಬೇಕು ಸಾಧಿಸಿದ್ದೇವೆ, ಸ್ಥಳೀಯ ರೋಗ ಪ್ರಕರಣಗಳನ್ನು ನಾವು 0 ಮಾಡಿದ್ದೇವೆ. ಬಟ್ ಇನ್ನೊಂದ್ಸಲ ನಮ್ಮ ಜಿಲ್ಲೆಯಲ್ಲಿ ಬರಬಾರದು ಅಂತ ಇಲ್ಲ, ಅದು ಬರದಾಗೆ ತಡಿಲಿಕ್ಕೆ ಏನ್ ಮಾಡಬೇಕು ಅದನ್ನ ನಾವು ಮಾಡಬೇಕು. ಬಹಳ ಸಂತೋಷ ಡಾಕ್ಟರ್ ಕ್ಯಾಪ್ಟನ್ ರಮೇಶ್ ರಾವ್ ಅವರೇ. ವಿಶ್ವ ಮಲೇರಿಯಾ ದಿನದ ಮಹತ್ವ ಏನು, ಮಲೇರಿಯಾದ ರೋಗ ಲಕ್ಷಣಗಳು, ಯಾವ ರೀತಿ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು, ಜೊತೆಗೆ ನಿಯಂತ್ರಣ ಕ್ರಮಗಳು ಕೂಡ ಅಷ್ಟೇ ಮುಖ್ಯವಾಗ್ತವೆ, ಈ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಒದಗಿಸಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮಲೇರಿಯಾ ಕುರಿತು ಕಾರವಾರದ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾ ಕ್ಯಾಪ್ಟನ್ ರಮೇಶ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕೃಷಿ ಮಾಹಿತಿ. ಮಾವಿನಲ್ಲಿ ಕೀಟಗಳ ನಿರ್ವಹಣೆ. ಕೇಳುವರಿ, ಹಣ್ಣುಗಳ ರಾಜ ಅಂತ ಕರೆಯುವಂತಹದ್ದು ಮಾವಿನ ಹಣ್ಣು. ಇದರಲ್ಲಿ ವಿಶೇಷವಾಗಿ ವಿಟಮಿನ್ ಎ ಮತ್ತು ಸಿ ಹೆಚ್ಚಾಗಿರ್ತದೆ. ಮಾವಿನ ಹಣ್ಣುಗಳನ್ನು ತಾಜಾ ರೂಪದಲ್ಲಿ ಮತ್ತು ಸಂಸ್ಕರಿಸಿದ ಪದಾರ್ಥಗಳ ರೂಪದಲ್ಲಿ ನಾವು ಉಪಯೋಗಿಸುವುದಿದೆ. ನಮ್ಮ ದೇಶದಲ್ಲಿ ಒಟ್ಟು ಹಣ್ಣಿನ ಉತ್ಪಾದನೆಯ 25% ಮಾವಿನ ಹಣ್ಣಿನದು. ಭಾರತದಿಂದ ರಫ್ತಾಗುವ ಎಲ್ಲ ಬಗೆಯ ತಾಜಾ ಹಣ್ಣುಗಳ ಒಟ್ಟು ರಫ್ತಿನ 40% ಮಾವಿನ ಹಣ್ಣಿನದ್ದು ಇರುವಂತಹದ್ದು ವಿಶೇಷ. ಈ ಬೆಳೆ ಲಾಭದಾಯಕವಾಗಬೇಕಾದ್ರೆ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅನುಸರಿಸುವಂತಹದ್ದು, ಅದರಲ್ಲೂ ಮುಖ್ಯವಾಗಿ ರೋಗ ಮತ್ತು ಕೀಟಗಳ ಸಮಗ್ರ ನಿರ್ವಹಣೆ ಮಾಡುವಂತಹದ್ದು ಕೂಡ ಅತ್ಯಂತ ಮುಖ್ಯವಾಗ್ತದೆ. ಮಾವಿನ ಬೆಳೆಗೆ ಬಾಧಿಸುವಂತಹ ಪ್ರಮುಖ ಕೀಟಗಳು ಅಂತಂದರೆ ಮಾವಿನ ಜಿಗಿಹುಳು, ಕಾಂಡ ಕೊರೆಯುವಂತಹ ಹುಳು ಹಾಗೂ ಹಣ್ಣಿನ ನೊಣಗಳು ಮತ್ತು ಓಟೆ ಮೋತಿ ಹುಳು. ಮಾವಿನ ಬೆಳೆಗೆ ಬರುವಂತಹ ಕೀಟಗಳಲ್ಲಿ ಜಿಗಿಹುಳು ಅತಿ ಮುಖ್ಯವಾದಂತಹದ್ದು. ಪ್ರೌಢ ಕೀಟವು ಹಸಿರಿನಿಂದ ಕೂಡಿದ ಕಂದು ಬಣ್ಣದ ದೇಹವನ್ನು ಹೊಂದಿರುತ್ತದೆ. ಹೆಣ್ಣು ಪ್ರೌಢ ಕೀಟವು ಎಳೆಯ ಕಾಂಡಗಳನ್ನು ಅಥವಾ ಎಲೆ ಮತ್ತು ಮೊಗ್ಗುಗಳನ್ನು ಸೀಳಿ ಬಿಡಿ ಬಿಡಿಯಾಗಿ ಮೊಟ್ಟೆಯನ್ನಿಡ್ತವೆ. ಈ ಮೊಟ್ಟೆಯಿಂದ ಹೊರಬಂದಂತಹ ಮರಿಹುಳು ಮತ್ತು ಪ್ರೌಢ ಕೀಟ ಎಲೆ, ಹೂಗುಂಚಲು ಮತ್ತು ಹೂವಿನಿಂದ ನಿರಂತರವಾಗಿ ರಸವನ್ನು ಹೀರ್ತಾ ಇರ್ತವೆ. ಇದರಿಂದ ಹೂಗಳು ಒಣಗಿ ಉದುರಿ ಹೋಗ್ತವೆ. ಪ್ರೌಢ ಕೀಟವು ಎಲೆಗಳ ಮೇಲೆ ಸಿಹಿಯಾದ ದ್ರವವನ್ನು ಸ್ರವಿಸುವುದರಿಂದ ಎಲೆಗಳ ಮೇಲೆ ಕಪ್ಪು ಬಣ್ಣದ ಬೂಸರು ಬೆಳೆದು ದ್ಯುತಿ ಸಂಶ್ಲೇಷಣೆ ಅಥವಾ ಆಹಾರದ ಉತ್ಪಾದನೆಗೆ ಅಡ್ಡಿಯುಂಟು ಮಾಡುತ್ತದೆ. ಇದರಿಂದಾಗಿ ಗಿಡದ ಬೆಳವಣಿಗೆ ಕುಂಠಿತವಾಗ್ತದೆ, ಹಣ್ಣಿನ ಗಾತ್ರ ಕಡಿಮೆಯಾಗ್ತದೆ, ಇಳುವರಿಯ ಪ್ರಮಾಣವೂ ಕೂಡ ಕಡಿಮೆಯಾಗಬಹುದು. ಹಣ್ಣಿನ ಕಟಾವಿನ ನಂತರ ಪ್ರೌಢ ಕೀಟವು ಕಾಂಡದಲ್ಲಿರುವಂತಹ ರಂಧ್ರಗಳು ಮತ್ತು ಕೊರಕುಗಳಲ್ಲಿ ಮುಂದಿನ ಬೆಳೆ ಬರುವ ತನಕ ವಿಶ್ರಾಂತಿಯನ್ನು ಪಡೆಯುತ್ತದೆ. ಮಾವಿನ ತೋಟದಲ್ಲಿ ಹೆಚ್ಚಿನ ತೇವಾಂಶ, ಹೆಚ್ಚಿನ ನೆರಳಿರುವಂತಹ ಸಂದರ್ಭದಲ್ಲಿ ಈ ಕೀಟದ ಬಾಧೆ ಹೆಚ್ಚಾಗಿರುತ್ತದೆ. ಮಾವಿನ ಜಿಗಿಹುಳದ ಸಮಗ್ರ ನಿರ್ವಹಣೆ ಅಂತಂದರೆ ಮಾವಿನ ತೋಟವನ್ನು ಸ್ವಚ್ಛವಾಗಿ ಇಟ್ಟುಕೊಂಡಿರಬೇಕು. ಪ್ರತಿ ಎಕರೆಗೆ ಶಿಫಾರಸು ಮಾಡಿದಷ್ಟು ಗಿಡಗಳು ಇರುವ ಹಾಗೆ ನೋಡಿಕೊಳ್ಬೇಕು. ಹೆಚ್ಚು ಒತ್ತತ್ತಾಗಿದ್ರೆ ನೆರಳು ಜಾಸ್ತಿಯಾಗಿ ಕೀಟದ ಬಾಧೆಯೂ ಕೂಡ ಜಾಸ್ತಿ ಆಗಬಹುದು. ತೋಟದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬೇಕು. ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ ಇಮಿಡಾಕ್ಲೋಪ್ರಿಂಟ್ ಅಥವಾ 0.5 ಮಿಲಿಲೀಟರ್ ಲ್ಯಾಂಡೋ ಸೈಲೋತ್ರಿನ್ ಇಲ್ಲವೇ 0.25 ಗ್ರಾಂ ಎಸಿಟಮಾಪ್ರಿಡ್ ಇಲ್ಲವೇ ಥಯಾಮೆಥಾಕ್ಸಾಮ್ ಕೀಟನಾಶಕವನ್ನು, ಇವುಗಳಲ್ಲಿ ಯಾವುದಾದರೂ ಒಂದು ಕೀಟನಾಶಕವನ್ನು 3-4 ಬಾರಿ 15-20 ದಿವಸಗಳ ಅಂತರದಲ್ಲಿ ಸಿಂಪರಣೆ ಮಾಡಬೇಕು. ಮೊದಲನೇ ಸಿಂಪರಣೆಯನ್ನು ಮೊಗ್ಗು ಕಂಡು ಬಂದಾಗ, ಎರಡನೇ ಸಿಂಪರಣೆಯನ್ನು ಹೂ ಬಿಡುವಾಗ ಮತ್ತು ಮೂರನೇ ಸಿಂಪರಣೆಯನ್ನು ಕಾಯಿಯಾಗುವ ಹಂತದಲ್ಲಿ ಮಾಡಬೇಕಾಗ್ತದೆ. ಕಾಂಡ ಕೊರೆಯುವ ಹುಳ ಇನ್ನೊಂದು ಪ್ರಮುಖವಾದಂತಹ ಕೀಟ. ಈ ದುಂಬಿಯ ಮರಿಹುಳುಗಳು ಕಾಂಡ ಮತ್ತು ರೆಂಬೆಗಳನ್ನು ಕೊರೆದು ನೀಳವಾದ ಸುರಂಗಗಳನ್ನು ಮಾಡುತ್ತವೆ. ಇದರಿಂದ ರೆಂಬೆಗಳು ಮತ್ತು ಕೆಲವು ಗಿಡಗಳು ಒಣಗಿ ಗಾಳಿಗೆ ಸುಲಭವಾಗಿ ಮುರಿದು ಹೋಗಬಹುದು. ಕೊರೆದ ರಂಧ್ರದಿಂದ ಗಿಡದ ರಸ ಮತ್ತು ಕೀಟದ ವಿಸರ್ಜಕ ಪದಾರ್ಥದಿಂದ ಕೂಡಿದ ಪುಡಿಯು ಹೊರಗೆ ಬೀಳುವುದರಿಂದ ಕೀಟದ ಹಾವಳಿಯನ್ನು ಪತ್ತೆ ಹಚ್ಚಬಹುದು. ದುಂಬಿಗಳು ಬಲಿಷ್ಠವಾಗಿದ್ದು ಕಾಲು ಮತ್ತು ಕುಡಿ ಮೀಸೆಗಳು ಉದ್ದವಾಗಿರುತ್ತವೆ. ದೇಹದ ಬಣ್ಣವು ಹಳದಿ ಮಿಶ್ರಿತ ಕಂದು ಬಣ್ಣವಿದ್ದು ರೆಪ್ಪೆಗಳ ಮೇಲೆ ನಸು ಹಳದಿ ಛಾಯ ಬಿಳಿ ಬಣ್ಣದ ಚುಕ್ಕೆಗಳಿರುತ್ತವೆ. ಇವುಗಳ ನಿರ್ವಹಣೆ ಅಂತಂದರೆ ರಾತ್ರಿಯ ವೇಳೆಯಲ್ಲಿ ದೀಪಗಳನ್ನಿಟ್ಟು ದುಂಬಿಗಳನ್ನು ಆಕರ್ಷಿಸಿ ನಾಶ ಮಾಡುವುದರಿಂದ ಮೊಟ್ಟೆಗಳು ಇಡುವುದನ್ನು ತಪ್ಪಿಸಬಹುದು. ಸಣ್ಣ ರೆಂಬೆಗಳಲ್ಲಿ ಸುರಂಗಗಳು ಕಂಡುಬಂದಾಗ ಕೊಂಬೆಗಳನ್ನು ಕಡಿದು ಹುಳಗಳನ್ನು ನಾಶಪಡಿಸಬೇಕು. ಡೈಕ್ಲೋರೋಫಾಸ್ ಕೆಲ ಹನಿಗಳನ್ನು ಕಾಂಡದ ರಂಧ್ರಗಳಲ್ಲಿ ಹಾಕಿ ಮೇಣ ಅಥವಾ ಹಸಿ ಮಣ್ಣಿನಿಂದ ಮುಚ್ಚುವುದರಿಂದ ಹುಳುಗಳನ್ನು ಸಾಯಿಸಬಹುದು. ಹಣ್ಣಿನ ನೊಣ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಕೀಟ. ಪಕ್ವವಾದಂತಹ ಮಾವಿನ ಹಣ್ಣುಗಳು ಕೊಳೆಯುವುದಕ್ಕೆ ಈ ಹಣ್ಣಿನ ನೊಣಗಳೇ ಕಾರಣ. ನೊಣಗಳು ಎಳೆಯ ಕಾಯಿಯ ಸಿಪ್ಪೆಯನ್ನು ಚುಚ್ಚಿ ಒಳಗಡೆ ಮೊಟ್ಟೆಯನ್ನು ಇಡುತ್ತವೆ. ಈ ಜಾಗವು ಕಂದು ಬಣ್ಣಕ್ಕೆ ತಿರುಗಿ ಕೊಳೆತು ಹೋಗುತ್ತದೆ. ಇಂತಹ ಜಾಗದಲ್ಲಿ ರಸವು ಹೊರಸೂಸಿ ಆಮೇಲೆ ಹಣ್ಣು ಬಿದ್ದು ಹೋಗಬಹುದು. ಬೆಚ್ಚಗಿನ ಹವಾಮಾನದಲ್ಲಿ ವರ್ಷದಾದ್ಯಂತ ಇದರ ಹಾವಳಿ ಇದ್ದು ಚಳಿಗಾಲದಲ್ಲಿ ಕೋಶಾವಸ್ಥೆಯಲ್ಲಿರುತ್ತವೆ. ಈ ನೊಣಗಳು ತ್ರಿಕೋಣಾಕಾರದ ಹೊಟ್ಟೆ ಮತ್ತು ಚುಕ್ಕೆಗಳಿರುವ ರೆಕ್ಕೆಯನ್ನು ಹೊಂದಿರುತ್ತವೆ. ಹೆಣ್ಣು ನೊಣವು 5-15 ಮೊಟ್ಟೆಗಳನ್ನು ಸಿಪ್ಪೆಯ ಒಳಗಡೆ ಗುಂಪಿನಲ್ಲಿಡುತ್ತದೆ. ಒಂದು ನೊಣವು ಸುಮಾರು 150-200 ಮೊಟ್ಟೆಗಳನ್ನು ಇಡಬಹುದು. ಒಂದು ಹಣ್ಣಿನಲ್ಲಿ 30-500 ಮೊಟ್ಟೆಗಳಿರುವುದುಂಟು. ಮರಿಗಳ ಅವಧಿ ಸುಮಾರು 6-20 ದಿವಸಗಳಾಗಿದ್ದು ಹಣ್ಣನ್ನು ಕೊರೆದು ತಿಂತವೆ. ಮರಿಗಳು ಪಾರದರ್ಶಕವಾಗಿದ್ದು ಬೆಳೆದ ಮೇಲೆ ಹಳದಿ ಬಣ್ಣವಿರುತ್ತದೆ. ಬಿಳಿ ಮರಿಗಳು ಹಣ್ಣಿನಿಂದ ಹೊರಬಂದು ಸುಮಾರು 7-10 ಸೆಂಟಿಮೀಟರ್ ಆಳದಲ್ಲಿ ಕೋಶಾವಸ್ಥೆಯು 2-8 ವಾರಗಳಲ್ಲಿ ಪೂರ್ಣಗೊಂಡು ವರ್ಷಕ್ಕೆ 10-12 ಸಲ ವಂಶಾಭಿವೃದ್ಧಿಯನ್ನು ಮಾಡುತ್ತದೆ. ಹಣ್ಣಿನ ನೊಣಗಳ ನಿರ್ವಹಣೆ ಅಂತಂದರೆ ಮರದ ಬುಡದಲ್ಲಿ ಬಿದ್ದಿರುವಂತಹ ಹಣ್ಣುಗಳನ್ನು ಆರಿಸಿ ನಾಶ ಮಾಡಬೇಕು. ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲಿ 20 ಬಲೆಗಳನ್ನು ತೂಗು ಹಾಕಬೇಕು. ಪ್ಲಾಸ್ಟಿಕ್ ನೀರಿನ ಬಾಟಲ್ನ ಕುತ್ತಿಗೆಯ ಹತ್ತಿರ 1 ರೂಪಾಯಿ ಗಾತ್ರದ 4 ಬದಿಯಲ್ಲಿ ರಂಧ್ರಗಳನ್ನು ಮಾಡಿ ಬೂಚಿನ ಮೇಲಿಂದ ತಂತಿಯನ್ನು ರಂಧ್ರದವರೆಗೆ ಹಾರಿಸಬೇಕು. ಆ ತಂತಿಯಲ್ಲಿ ಅರಳಿಯನ್ನು ಅಥವಾ ಹತ್ತಿಯನ್ನು ಮಿಥೈಲ್ ಯೂಜಿನಾಲ್ 0.2 ಮಿಲಿಲೀಟರ್ ಮತ್ತು 0.5 ಮಿಲಿಲೀಟರ್ ಡೈಕ್ಲೋರೋವಾಸ್ ಇವುಗಳಲ್ಲಿ ಅದ್ದಿ ಪ್ರತಿ ಮೋಹಕ ಬಲೆಗೆ ಹಾಕಬೇಕು. ಪುನಃ 15 ದಿವಸಕ್ಕೊಂದ್ಸರಿ ಈ ಕೆಲಸವನ್ನು ಮತ್ತೆ ಮಾಡಬೇಕಾಗ್ತದೆ. ಮಾವಿನಲ್ಲಿ ಕೀಟಗಳ ನಿರ್ವಹಣೆ, ಈ ವಿಷಯವಾಗಿ ಕೃಷಿ ಮಾಹಿತಿ ಕೇಳಿದ್ರಿ. ಈಗ ಜಾನಪದ ಸಂಗೀತ. ತೇಜಿ ಸೆ ಆಗೇ ಬಡತೆ ಹುಯೆ ಭಾರತ್ ಮೇ ರೋಜಗಾರ್ ಔರ್ ಸ್ವರೋಜಗಾರ್ ಕೆ ಅವಸರ್ ಲಗಾತಾರ್ ಬನ್ ರಹೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕೆ ಇಸ್ ವಿಷನ್ ಕೋ ಸಾಕಾರ್ ಕರ್ತೆ ಹುಯೆ ಪಶುಪಾಲನ್ ಕ್ಷೇತ್ರ ಕೆ ಉದ್ಯಮಿಯೋ ವ ನವ ಉದ್ಯಮಿಯೋ ಕೋ ಅಪನಾ ಉದ್ಯೋಗ ಲಗಾನೆ ಕಾ ಮೌಕಾ ದೇ ರಹಾ ಹೈ. ಪಶುಪಾಲನ್ ಏವಂ ಡೇರಿ ವಿಭಾಗ ಭಾರತ ಸರ್ಕಾರ ಅಪನಿ ಪಶುಪಾಲನ್ ಅವಸಂರಚನಾ ವಿಕಾಸ ನಿಧಿ EHIDF ಕೆ ಸಾಥ್ ಪಶುಪಾಲನ್ ಅವಸಂರಚನಾ ವಿಕಾಸ ನಿಧಿ ಕೆ ಮಾಧ್ಯಮ ಸೆ ನಯೆ ಉದ್ಯಮಿಯೋ ಕೋ ಮಿಲ್ ರಹಾ ಹೈ 90% ತಕ್ ಕಾ ಲೋನ್, 3% ತಕ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಸಹಾಯತಾ ಔರ್ ಹಾಂ ಋಣ ಚುಕಾನೆ ಕೆ ಲಿಯೆ 2 ವರ್ಷ ಕಿ ಮೊಹಲತ್ ಔರ್ ಪುನರ್ಭುಗತಾನ್ ಕೆ ಲಿಯೆ 6 ವರ್ಷೋ ಕಾ ಸಮಯ. ಅಗರ್ ಲಗಾನಾ ಚಾಹತೆ ಹೈ ಡೇರಿ ಔರ್ ಮೀಟ್ ಪ್ರೊಸೆಸಿಂಗ್ ಅನಿಮಲ್ ಫೀಡ್ ಬ್ರೀಡ್ ಇಂಪ್ರೂವ್ಮೆಂಟ್ ಅನಿಮಲ್ ವ್ಯಾಕ್ಸಿನ್ ಅನಿಮಲ್ ವೇಸ್ಟ್ ಟು ವೆಲ್ತ್ ಸೆ ಜುಡೆ ಪ್ರೊಜೆಕ್ಟ್ ತೋ ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಹೈ ಆಪ್ಕೆ ಲಿಯೆ. ಫಿರ್ ದೇರ್ ಕೈಸಿ 10% ಕಿ ಮಾರ್ಜಿನ್ ಮನಿ ಜಮಾ ಕೀಜಿಯೇ ಔರ್ ಅಪ್ನಾ ವ್ಯವಸಾಯ ಶುರು ಕೀಜಿಯೇ. ಅಧಿಕ ಜಾನ್ಕಾರಿ ಕೆ ಲಿಯೆ ಲಾಗಿನ್ ಕರೆ EHIDF.udyamimitra.in. ಸಾರ್ವಜನಿಕರೇ ಗಮನಿಸಿ, May 20-5 ನನ್ನ ಲೈಫ್ ನನ್ನ ಸ್ವಚ್ಛನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ,

ಸುಗುಣದ ಶ್ರೀಯು ಎಂತು ಭಿಕ್ಷಾವೃತ್ತಿ ನಿನ್ನ ಸುಗುಣದ ಶ್ರೀಯು ಎಂತು ಭಿಕ್ಷಾವೃತ್ತಿ